ಆಮದು ಮಾಡತಕ್ಕಂತಹ ಒಂದು ಸಂದರ್ಭ ಸ್ವಲ್ಪ ಕಡಿಮೆ ಆಯಿತು. ಜೊತೆಗೆ ಆಮದು ಸುಂಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಮಾಡಿದ್ರಿಂದ ಅತಿ ಕಡಿಮೆ ಅವಕ ನಮ್ಮ ಒಂದು ಈ ಒಂದು ಭಾರತ ದೇಶಕ್ಕೆ ಆಮದಾಗಿದ್ದರಿಂದ ಸ್ಥಳೀಯವಾಗಿ ನಾವು ಬೆಳೀತಾ ಇರತಕ್ಕಂತಹ ಅಡಿಕೆ ಬೆಳೆಗೆ ಹೆಚ್ಚಿಗೆ ರೇಟ್ ಬರಲಿಕ್ಕೆ ಅದೊಂದು ಪ್ರಮುಖವಾದ ಕಾರಣ ಆಯಿತು. ಇನ್ನು ಮೂರನೇ ಪ್ರಮುಖ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ 2 ವರ್ಷಗಳಲ್ಲಿ ಹೋಲಿಕೆ ಮಾಡಿದ್ರೆ ಸಾಕಷ್ಟು ಅಡಿಕೆ ತೋಟಗಳಲ್ಲಿ ರೋಗ ರುಜಿನಗಳ ಬಾಧೆ ಜಾಸ್ತಿ ಬಂತು. ಮಳೆ ಜಾಸ್ತಿಯಾಗಿ ಕೆಲವು ಮಲೆನಾಡಿನ ಪ್ರದೇಶಗಳಲ್ಲಿ ನಮಗೆ ಅತಿ ಹೆಚ್ಚು ಕೊಳೆ ರೋಗದ ಬಾಧೆ ಬಂದು ತೋಟಗಳು ನಶಿಸಿ ಹೋದವು. ಹಿಡಿಮುಂಡಿಗೆಯ ಒಂದು ಬಾಧೆಯಿಂದ ಸಾಕಷ್ಟು ತೋಟಗಳು ಹಾನಿಯಾದವು. ಹಾಗಾಗಿ ನಮಗೆ ಉತ್ಪಾದನೆಯಲ್ಲೂ ಸಹ ಕುಂಠಿತ ಆಯಿತು. ಆ ಉತ್ಪಾದನೆ ಕುಂಠಿತವಾಗಿದ್ದು ಸಹ ಒಂದು ಅಡಿಕೆ ಬೆಲೆಯ ಒಂದು ಬೆಲೆ ಹೆಚ್ಚಲಿಕ್ಕೆ ಕಾರಣ ಆಯಿತು ಅಂತ ಹೇಳಿ ನಾವು ಹೇಳ್ಬೋದು. ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 1 ತಿಂಗಳಿನಿಂದ ಸುಮಾರು 1,000 ರೈತರು ನಮಗೆ ಕರೆ ಮಾಡಿ ಕೇಳ್ತಾ ಇದ್ರು, ಏನಪ್ಪಾ ಅಂದ್ರೆ ಸರ್ ಅಡಿಕೆ ಬೆಳೆ ಎಷ್ಟಕ್ಕೆ ನಿಲ್ಲುತ್ತೆ, ಈಗ ಅಡಿಕೆ ಬೆಳೆಗೆ ಈಗ ಬಹಳ ರೋಗ ಬಂದಿದೆ, ಈಗ ರೈತರಿಗೆ 1 ಗಿಡನು ಕಳ್ಕೊಳ್ಳಕ್ಕೆ ರೆಡಿ ಇಲ್ಲ ಅಂತ ಸಂದರ್ಭ ಈಗ ನಮ್ಮ ರೈತರಿಗೆ ಒದಗಿ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ರೈತ ಬಾಂಧವರಿಗೆ ಈ ಒಂದು ಅಡಿಕೆ ಬೆಲೆಯ ಒಂದು ಅನಿಶ್ಚಿತತೆ ಅಂತ ಏನಿದೆ ಕರಿತೀವಿ ಅದು ಕಾಡ್ತಾ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈಗ ಬಂದಿರತಕ್ಕಂತ ಉತ್ತಮವಾದ ಬೆಲೆಗೆ ರೈತರು ತಮ್ಮ ಫಸಲನ್ನು ಮಾರಬೇಕು, ಮತ್ತೆ ಇನ್ನೂ ಇಟ್ಟು ಕಾಯ್ತೀನಿ ಅಂತ ಹೇಳಿದ್ರೆ ಅದು ಬಹಳ ಅಸಮಂಜಸ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇನ್ನೂ ಆಗುತ್ತೆ ಅಂತ ಕಾದು ಮತ್ತೆ ಮೂಲ ರೇಟಿಗೆ ಕೊಟ್ಟಿರತಕ್ಕಂಥದ್ದನ್ನ 8 ವರ್ಷದ ಕೆಳಗೆ ನಾವು ನೋಡಿದ್ದೇವೆ. ಹಂಗಾಗಿ ತಮ್ಮ ಉತ್ಪಾದನಾ ವೆಚ್ಚ ಎಷ್ಟಿದೆ ಆ ಉತ್ಪಾದನಾ ವೆಚ್ಚಕ್ಕಿಂತ ಈಗ ಮಾರಿದ್ರೆ ನನಗೆ ಲಾಭ ಬರುತ್ತೆ ಅಂತಕ್ಕಂತ ಒಂದು ಮಾತು ನಮ್ಮ ರೈತರ ಬಾಯಲ್ಲಿ ಬಂದ್ರೆ ಅಂತ ಪರಿಸ್ಥಿತಿನಲ್ಲಿ ನಾವು ಅಡಿಕೆಯನ್ನ ಮಾರಬಹುದಾಗಿದೆ. ಸರ್, ಅಡಿಕೆ ಒಂದಲ್ಲ ಯಾವುದೇ ಒಂದು ಬೆಳೆ ಫಸಲು ಬಂದಾಗ ಈಗ ಈರುಳ್ಳಿ ಇರ್ಬೋದು, ಈಗ ಟೊಮ್ಯಾಟೊ ಇರ್ಬೋದು, ಇಂಥದ್ದು ಕೆಲವೊಂದು ಸಂದರ್ಭದಲ್ಲಿ ರೇಟ್ ಹೆಚ್ಚಾದಾಗ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಒಂದು ಬದಲಾವಣೆಗಳು ನೋಡ್ತೀವಿ. ಖರೀದಿದಾರರು ಉಟ್ಕೊಂತಾರೆ, ಮತ್ತೆ ಇದರಿಂದ ಕೆಲವು ಸಂದರ್ಭದಲ್ಲಿ ರೈತರು ಮೋಸ ಆಗೋಂತ ಚಾನ್ಸಸ್ ಬಹಳ ಇರುತ್ತೆ. ಅಡಿಕೆಯಲ್ಲಿ ಸಾಕಷ್ಟು ಒಂದು ಬೆಲೆ ಜಾಸ್ತಿ ಆಗಿರೋದ್ರಿಂದ ಈ ತರ ಒಂದು ಅವಕಾಶಗಳು ಆಗ್ತಾ ಇದಾವೆ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತವಾಗೂ ತಾವು ಹೇಳಿದಾಗೆ ಈಗ ಅಡಿಕೆ ಬೆಲೆ ಹೆಚ್ಚಾಗಿರೋದ್ರಿಂದ ಕೆಲವರು ಅದರಲ್ಲೂ ಒಳಸುರಿ ಮಾರಾಟಗಾರರಿದ್ದಾರೆ ಅಥವಾ ಕೆಲವು ಖಾಸಗಿ ಕಂಪನಿಗಳು ಏನೋ ಔಷಧಿ ಮಾರಾಟಗಾರರಿರ್ಬೋದು ಅಥವಾ ರಸಗೊಬ್ಬರ ಮಾರಾಟ ಇರ್ಬೋದು ಅಥವಾ ಪೋಷಕಾಂಶಗಳ ಮಾರಾಟ ಇರ್ಬೋದು, ಅನಧಿಕೃತ ಕಂಪನಿಗಳು ಅಂತ ಏನಿದಾವೆ, ಅನಧಿಕೃತ ಕಂಪನಿಗಳು ಇವಾಗ ರೈತರ ಮನೆ ಬಾಗಿಲಿಗೆ ತಡುಗ್ತಾ ಇದ್ದಾರೆ. ನಾನು ರೈತರಿಗೆ ಮಾಹಿತಿ ಹೇಳೋದಿಷ್ಟೇ, ಏನಪ್ಪಾ ಅಂತಂದ್ರೆ ಕೃಷಿ ಇಲಾಖೆಯ ಒಂದು ಮಾರ್ಗದರ್ಶನದಲ್ಲಿ, ತೋಟಗಾರಿಕೆ ಇಲಾಖೆಯ ಒಂದು ಮಾರ್ಗದರ್ಶನದಲ್ಲಿ, ಕೃಷಿ ವಿಶ್ವವಿದ್ಯಾನಿಲಯಗಳ ಒಂದು ಶಿಫಾರಸಿನಂತೆ ಏನು ನಾವು ಪೋಷಕಾಂಶವನ್ನು ಶಿಫಾರಸು ಮಾಡ್ತೇವೆ ಅಥವಾ ಸಿಂಪರಣೆಯನ್ನು ಶಿಫಾರಸು ಮಾಡ್ತೇವೆ ಅಂತ ಕಡೆ ಅಂತ ಒಂದು ಜಿನೈನ್ ಇರತಕ್ಕಂತ ಒಂದು ಸಂಸ್ಥೆಗಳಿಂದ ಮಾರ್ಗದರ್ಶನ ಪಡೆದು ತಾವು ಪೋಷಕಾಂಶಗಳನ್ನ ಮತ್ತೆ ಈ ಒಂದು ಔಷಧಿ ಸಿಂಪರಣೆಗಳನ್ನ ಮಾಡಬೇಕು. ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಈಗ ನಾವು ಬೆಲೆ ಜಾಸ್ತಿ ಇರೋದ್ರಿಂದ ಹಳ್ಳಿ ಹಳ್ಳಿಗೆ ಹೋಗಿ ಮಾರಾಟ ಮಾಡೋರವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮನೆ ಮನೆ ಬಾಗಿಲಿಗೆ ಹೋಗ್ತಾ ಇದಾರೆ ಅಥವಾ ನೀವು ಒಂದು ಹಾಕಿದ್ರೆ ಇನ್ನೊಂದು ಫ್ರೀ ಕೊಡ್ತೀವಿ ಅಂತ ಬರ್ತಾರೆ, ಡಿಸ್ಕೌಂಟ್ ವ್ಯಾಪಾರಿಗಳು ಬರ್ತಾರೆ ಅಥವಾ ನೆಟ್ವರ್ಕ್ ವ್ಯಾಪಾರಿಗಳು ಬರ್ತಾರೆ ಅಥವಾ ನಿಮಗೆ ಚೈನ್ ಲಿಂಕ್ ಮಾಡ್ತೀವಿ ಅಂತ ಬರ್ತಾರೆ. ದಯವಿಟ್ಟು ಅಧಿಕೃತ ಇದ್ದರೆ ಮಾತ್ರ ತಾವು ಪರ್ಚೇಸ್ ಮಾಡಬೇಕು ಹೊರತು ಅನಧಿಕೃತ ಇದ್ರೆ ದಯವಿಟ್ಟು ಅಂತಹ ವ್ಯಾಪಾರಿಗಳಿಂದ ಯಾವುದೇ ಕಾರಣಕ್ಕೂ ಸಹ ತಾವು ಆ ಫಸಲನ್ನ ಅಥವಾ ಆ ಮಾಲನ್ನ ಪರ್ಚೇಸ್ ಮಾಡಬಾರದು. ಇದರಿಂದ ನಮಗೆ ಭೂಮಿ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ ಅದು ಒಂದು. ಎರಡನೇದು, ಅನಾವಶ್ಯಕವಾಗಿ ನಾವು ಹೆಚ್ಚು ಖರ್ಚನ್ನ ಮಾಡ್ತೀವಿ ಅಂತಕ್ಕಂತ ನಿಟ್ಟಿನಲ್ಲಿ ಇವುಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ನಾನು ರೈತರಿಗೆ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಈ ಅಡಿಕೆ ಒಂದು ಬೆಳೆ ಸಾಕಷ್ಟು ವಿಸ್ತೀರ್ಣ ಕಂಡಿದೆ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ. ಅಂದ್ರೆ ಮೊದಲು ಈಗ ಒಂದು 4-5 ವರ್ಷದ ಹಿಂದಿನದಕ್ಕೂ ಈಗಿನಿಗೂ ಸಾಕಷ್ಟು ಪ್ರದೇಶದಲ್ಲಿ ವಿಸ್ತಾರ ಆಗಿದೆ ಅಂತ ನಾವೆಲ್ಲ ಕೇಳಲ್ಪಟ್ಟಿವೆ. ಇದಕ್ಕೆ ಏನು ಕಾರಣ ಇರಬಹುದು ಸರ್? ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 1 ವರ್ಷದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆನೆ ತಗೊಂಡ್ರೆ ಸುಮಾರು 30,000-35,000 ಹೆಕ್ಟರ್ ಪ್ರದೇಶದಷ್ಟು ಅಡಿಕೆ ಬೆಳೆ ವಿಸ್ತೀರ್ಣ ಜಾಸ್ತಿ ಆಗಿದೆ. ಚಿತ್ರದುರ್ಗದಲ್ಲಿ ಸುಮಾರು 10,000-12,000 ಹೆಕ್ಟರ್ ಪ್ರದೇಶ ನಮಗೆ ಅಡಿಕೆನಲ್ಲಿ ವಿಸ್ತೀರ್ಣ ಜಾಸ್ತಿ ಆಗಿದೆ. ಪ್ರಮುಖವಾದ ಕಾರಣಗಳೇನಪ್ಪಾ ಅಂತ ಹೇಳಿದ್ರೆ, ಒಂದು ಬೆಲೆ ಸ್ಥಿರತೆ. ಇವತ್ತು ನಾವು ಬೆಳೀತಕ್ಕಂಥ ಆಹಾರ ಬೆಳೆಗಳೇನಿದಾವೆ, ಮೆಕ್ಕೆಜೋಳ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಪ್ರತಿ ಎಕರೆಗೆ ನಿವ್ವಳ ಲಾಭ ಅಂತಕ್ಕಂಥದ್ದು ತುಂಬಾ ಕಡಿಮೆ. ಅದೇ ನಮ್ಮ ಈ ವಾಣಿಜ್ಯ ಬೆಳೆ ಅಂತ ಏನು ಅಡಿಕೆ ಕರಿತೀವಿ, ಇದರಲ್ಲಿ ಪ್ರತಿ ಎಕರೆಯ ಒಂದು ನಿವ್ವಳ ಲಾಭ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಬೆಳೆಗೆ ಹೋಗ್ತಕ್ಕಂಥದ್ದು. ಕಳೆದ 2-3 ವರ್ಷಗಳಿಂದ ಮಳೆ ತುಂಬಾ ಚೆನ್ನಾಗಾಗ್ತಾ ಇದೆ, ಬೋರ್ವೆಲ್ಗಳಲ್ಲಿ ನೀರಿದೆ. ಹಾಗಾಗಿ ರೈತರು ಸ್ವಲ್ಪ ಹೆಚ್ಚಿನದಾಗಿ ಅಡಿಕೆ ಬೆಳೆ ಕಡೆ ಒಲವು ತೋರಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಿಜವಾದಂತಹ ಒಂದು ಅಂಶ. ಹಾಗೆ ಮಲೆನಾಡಿನ ಒಂದು ತಾಲೂಕುಗಳಲ್ಲಿ, ಎಸ್ಪೆಷಲಿ ಚನ್ನಗಿರಿ ಮತ್ತೆ ಹೊನ್ನಾಳಿ ತಾಲೂಕುಗಳು, ಮಲೆನಾಡಿನ ತಾಲೂಕುಗಳು ಏನಿದಾವೆ, ಅದರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸರ್ಕಾರ ಅಡಿಕೆ ಬೆಳೆ ಬೆಳೆಯಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಬೆಳೆ ವಿಸ್ತೀರ್ಣಕ್ಕೆ ಇನ್ನೊಂದು ಕಾರಣ ಆಯಿತು. ಇವೆರಡು ಅವಳಿ ತಾಲೂಕುಗಳಲ್ಲಿ ಸರಿ ಸುಮಾರಾಗಿ 3-4 ಸಾವಿರ ಹೆಕ್ಟರ್ ಪ್ರದೇಶ ಒಂದು 2-3 ತಿಂಗಳಲ್ಲಿ ಹೆಚ್ಚಿನ ಒಂದು ವಿಸ್ತೀರ್ಣ ಹೆಚ್ಚಿಗೆ ಆಗಿದ್ದನ್ನ ನಾವು ಕಂಡಿದ್ದೇವೆ. ಸೊ ಹೀಗೆ ನಾನು ರೈತರಿಗೆ ಹೇಳೋದೇನಪ್ಪ ಅಂತಂದ್ರೆ, ಬೆಳೆಯೇನೋ ವಿಸ್ತೀರ್ಣ ಹೆಚ್ಚಿಗೆ ಆಗ್ತಾ ಇದೆ. ಪ್ರತಿ ವರ್ಷ ಸರಿ ಸುಮಾರು ನಮಗೆ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲೇನೆ ಸಹ ಒಂದು 20-25 ಸಾವಿರ ಹೆಕ್ಟರ್ ಪ್ರದೇಶ ಹೆಚ್ಚಿಗೆ ಆಗ್ತಾ ಇದೆ. ಇದು ನಮಗೆ ಫಸಲಿ ಬರ್ತಕ್ಕಂತ ಸಮಯಕ್ಕೆ, ಅಂದ್ರೆ ಇಲ್ಲಿಂದ ಮುಂದೆ 5 ವರ್ಷಕ್ಕೆ ನಮಗೆ ಆಲ್ಮೋಸ್ಟ್ ಈಗಿರ್ತಕ್ಕಂತ ವಿಸ್ತೀರ್ಣದ 2ರಷ್ಟು ವಿಸ್ತೀರ್ಣ ನಮಗೆ ಆಗ್ತದೆ. ಆ ಸಂದರ್ಭದಲ್ಲಿ ಬೆಳೆಯ ಉತ್ಪಾದನೆ ಏನಿರುತ್ತೆ, ಆ ಸಂದರ್ಭದಲ್ಲಿ ನಮ್ಮ ಕನ್ಸಂಪ್ಷನ್ ಪ್ಯಾಟರ್ನ್ ಏನಿರುತ್ತೆ, ಮತ್ತೆ ಆ ಸಮಯದಲ್ಲಿ ಬೆಲೆ ಹೇಗೆ ಸ್ಥಿರತೆ ಇರುತ್ತೆ ಅನ್ನೋದನ್ನ ಯಾರೂ ಕಾಣದ ನಾವು. ಆ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ, ಇರ್ತಕ್ಕಂಥ ಎಲ್ಲಾ ಪ್ರದೇಶವನ್ನು ಅಡಿಕೆ ಮಾಡೋದು ಬೇಡ, ಆಮೇಲೆ ನಮಗೆ ಈಗ ಚೆನ್ನಾಗಿನೋ ಮಳೆ ಆಗಿದೆ, ಮುಂದಿನ ವರ್ಷ ಮಳೆಗಾಲ ಹೇಗಿದೆ ಅನ್ನೋದು ನಾವ್ಯಾರೂ ದೃಢವಾಗಿ ನಿಶ್ಚಯಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ನಮಗೆ ಮತ್ತೆ ಏನಾದರೂ 2-3 ಬರಗಾಲಗಳು ಬಂದಂತ ಸಂದರ್ಭದಲ್ಲಿ ಮತ್ತೆ ಬೆಳೆ ವಿಸ್ತೀರ್ಣವನ್ನು ಕಳ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ನಮಗೆ ಬರ್ತದೆ. ಹಾಗಾಗಿ ನನ್ನ ರೈತ ಬಾಂಧವರಿಗೆ ಒಂದು ಕಿವಿಮಾತು ಏನಪ್ಪ ಅಂತ ಹೇಳಿದ್ರೆ, ತಮ್ಮಲ್ಲಿ ಎಷ್ಟು ನೀರು ಲಭ್ಯತೆ ಇದೆ, ಆ ನೀರಿನ ಲಭ್ಯತೆಗೆ ಅನುಗುಣವಾಗಿ ತಾವು ತೋಟಗಳನ್ನ ಮಾಡಿಕೊಂಡ್ರೆ ಉತ್ತಮ ಅಂತಕ್ಕಂತ ಒಂದು ಮಾಹಿತಿಯನ್ನ ನಾನು ನಿಮಗೆ ಹೇಳ್ತಾ. ಇನ್ನೊಂದೇನಪ್ಪ ಅಂತಂದ್ರೆ, ನಮಗೆ ಈ ಹೊಸದಾಗಿ ನಾಟಿ ಮಾಡತಕ್ಕಂತ ಸಂದರ್ಭದಲ್ಲಿ, ಬೆಳೆ ವಿಸ್ತೀರ್ಣ ಜಾಸ್ತಿ ಆದಂತ ಸಂದರ್ಭದಲ್ಲಿ, ಈ ಅಡಿಕೆ ಗಿಡಗಳಿಗೂ ಸಹ ಬೇಡಿಕೆ ಜಾಸ್ತಿ ಬರ್ತಾ ಇದೆ. ಬಹಳಷ್ಟು ಜನ ರೈತ ಬಾಂಧವರು ಕಳೆದ 1-1.5 ವರ್ಷದ ಸಸಿಗಳನ್ನ ಕೇಳ್ತಾ ಇದಾರೆ, ಗಿಡಗಳು ಸಿಗ್ತಾ ಇಲ್ಲ. ಬಹಳಷ್ಟು ನರ್ಸರಿಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ, ದೃಢೀಕೃತ ನರ್ಸರಿಗಳಲ್ಲಿ ತಾವು ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಮಗೆ ತೊಂದರೆ ಇಲ್ಲ. ನಮಗೆ ಗೋಟಿಗೆ ಅಂತಾನೆ ಆಯ್ಕೆ ಮಾಡಿರ್ತಕ್ಕಂಥ ತೋಟಗಳೇನಿದಾವೆ, ಅಂತ ತೋಟಗಳಲ್ಲಿ ತಾವು ಗೋಟನ್ನು ಆಯ್ಕೆ ಮಾಡಿ ಸಸಿಗಳನ್ನು ಮಾಡಿದ್ರೆ ತೊಂದರೆ ಇಲ್ಲ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಆಸೆಗೋಸ್ಕರ ಸ್ವಲ್ಪ ಇನ್ನೂ ಇಳಿ ವಯಸ್ಸಿನ ತೋಟಗಳಲ್ಲಿ ಗೋಟನ್ನು ತಂದು ಅತಿ ಹೆಚ್ಚಿನ ಗಿಡಗಳನ್ನು ಮಾರಾಟ ಮಾಡತಕ್ಕಂಥ ಸಂಭವನೂ ಇರೋದ್ರಿಂದ ರೈತರು ಇದ್ರ ಬಗ್ಗೆನೂ ಸಹ ಹೆಚ್ಚಿನ ಜಾಗೃತಿ ವಹಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಈ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಅಡಿಕೆ ಸಾಕಷ್ಟು ಬೆಳೀತಾರೆ, ಆಮೇಲೆ ಈಗ ಒಳ್ಳೆ ರೇಟ್ ಸಿಗುತ್ತೆ, ಈಗ ಮಾರಾಟ ಮಾಡಬಹುದು, ಕೆಲವೊಂದು ಸಂದರ್ಭದಲ್ಲಿ ರೇಟು ಡೌನ್ ಆಗ್ಬೋದು. ಆಮೇಲೆ ಅಡಿಕೆ ನೇರ ಮಾರಾಟ ಮಾಡೋದಕ್ಕೂ ಆಮೇಲೆ ಅದನ್ನ ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆ ಮಾಡಿ ಮಾರಾಟ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ? ಬಹಳ ಉತ್ತಮವಾದ ಒಂದು ಪ್ರಶ್ನೆ ಸರ್ ಇದು. ಯಾಕೆಂತಂದ್ರೆ, ಎಲ್ಲಿಯವರೆಗೆ ಯಾವುದೇ ಒಂದು ಉತ್ಪನ್ನಕ್ಕೆ ಮೌಲ್ಯವರ್ಧನೆ ಸಂಸ್ಕರಣೆ ಆಗೋದಿಲ್ಲ ಅಲ್ಲಿವರೆಗೂ ಬೆಲೆ ಸ್ಥಿರತೆ ಅನ್ನೋದು ಇರೋದಿಲ್ಲ. ಮೌಲ್ಯವರ್ಧನೆ ಮತ್ತೆ ಸಂಸ್ಕರಣೆ ಅಂತಕ್ಕಂಥದ್ದು ಆಯಾ ಉತ್ಪನ್ನಗಳ ಒಂದು ಬೇಡಿಕೆಗೆ ಅನುಸಾರವಾಗಿ ಮಾಡತಕ್ಕಂಥ ಒಂದು ಅಂಶ. ನಾವು ಬಹಳ ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದೇವೆ. ಏನಪ್ಪ ಅಂತಂದ್ರೆ, ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು 5 ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ನಮಗೆ ಸಂಶೋಧನೆ ರೋಗ ಮತ್ತೆ ಕೀಟದ ಬಗ್ಗೆ ಇರಬಹುದು, ಅಥವಾ ಪೋಷಕಾಂಶದ ಬಗ್ಗೆ ಇರಬಹುದು, ತಳಿ ಬಗ್ಗೆ ಇರಬಹುದು, ಈ ತರ ಸಾಕಷ್ಟು ಸಂಶೋಧನೆ ನಡೆದಿದೆ. ಆದ್ರೆ ಮೌಲ್ಯವರ್ಧನೆ ಉತ್ಪನ್ನಗಳ ಬಗ್ಗೆ ನಮ್ಮ ಸಂಶೋಧನೆ ಇನ್ನೂ ಬಹಳ ಕಡಿಮೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೃಷಿ ವಿಶ್ವವಿದ್ಯಾನಿಲಯಗಳಿಗೂ ಸಹ ಮಾಹಿತಿಯನ್ನ ನಾವು ಕೊಟ್ಟಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಸ್ವಲ್ಪ ಸಂಶೋಧನೆ ಜಾಸ್ತಿ ಆಗಬೇಕು ಅಂತ ಹೇಳಿ, ಹಾಗೆ ಸರ್ಕಾರಕ್ಕೂ ಸಹ ನಾವು ಆಗ್ರಹ ಮಾಡಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ಒಂದು ಮೌಲ್ಯವರ್ಧಿತ ಸಂಶೋಧನಾ ಕೇಂದ್ರ, ಜಸ್ಟ್ ಲೈಕ್ ನಾವು ಏನು ಮೈಸೂರಲ್ಲಿ CFTRA ಅಂತ ಏನು ಕರಿತೀವಲ್ಲ, ಆ ತರ ಒಂದು ಅಡಿಕೆ ಬೆಳೆಯಲ್ಲಿ ಉತ್ಪಾದಿಸಲಾಗ್ತಕ್ಕಂಥ ಒಂದು ಮೌಲ್ಯವರ್ಧಿತ ಪದಾರ್ಥಗಳ ಒಂದು ಸಂಶೋಧನಾ ಸಂಸ್ಥೆ ಆಗಬೇಕು. ಯಾವಾಗ ಇದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳು ನಮಗೆ ಪ್ರಾರಂಭವಾಗ್ತವೆ, ಆವಾಗ ಕಚ್ಚಾ ವಸ್ತು ಅಂದ್ರೆ ಮೂಲ ವಸ್ತು ಏನಿದೆ ಅದಕ್ಕೆ ಯಾವಾಗ್ಲೂ ಸಹ ಬೇಡಿಕೆ ಕಡಿಮೆ ಆಗೋದಿಲ್ಲ. ಉದಾಹರಣೆ ತಗೊಳ್ಳಿ, ಈ ನಿವೇದನ್ ನಿಂಪಿ ಅವ್ರು ಮಾಡಿರ್ತಕ್ಕಂಥ ಏನು ರೇಖಾ ಟೀ ಇರ್ಬೋದು, ರೇಖಾ ಶಾಂಪು ಇರ್ಬೋದು. ಈಗ ಇತ್ತೀಚೆಗೆ ನಮ್ಮ BIT ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಅಡಿಕೆ ಸಿಪ್ಪೆಯಿಂದ ಸ್ಯಾನಿಟರಿ ಪ್ಯಾಡ್ ಅನ್ನು ಮಾಡಿರ್ತಕ್ಕಂಥದ್ದನ್ನ ಮೊನ್ನೆ ತಾನೇ ನಾವು ಟಿವಿನಲ್ಲಿ ನೋಡಿದ್ವಿ. ಹೀಗೆ ಈ ತರದ ಒಂದು ಸಂಶೋಧನೆಗಳು ಹೆಚ್ಚು ಹೆಚ್ಚು ಆದಲ್ಲಿ ನಮ್ಮ ಮೌಲ್ಯವರ್ಧಿತ ಒಂದು ಪದಾರ್ಥಗಳಿಗೆ ಬೇಡಿಕೆನೂ ಜಾಸ್ತಿ ಆಗ್ತದೆ, ಜೊತೆಗೆ ಮೂಲ ವಸ್ತುವಿಗೆ ನಮಗೆ ಯಾವಾಗ್ಲೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಇದು ಮುಂದೆ ನಮಗೆ ಏನಾದರೂ ಅಡಿಕೆ ಬೆಲೆ ಸ್ಥಿರತೆ ಆಗಬೇಕು ಅಂತ ಏನಾದರೂ ಇತ್ತು ಅಂದ್ರೆ, ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಮೌಲ್ಯವರ್ಧಿತ ಸಂಶೋಧನಾ ಕೇಂದ್ರವನ್ನ ಅಡಿಕೆನಲ್ಲಿ ಮಾಡಿದ್ರೆ ನಮ್ಮ ರೈತರ ಒಂದು ಮುಖದಲ್ಲಿ ಯಾವಾಗಿ ನಾವು ಒಂದು ಆಶಾದಾಯಕವಾದಂತ ಒಂದು ನಗುವನ್ನ ಕಾಣಬಹುದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಪ್ರಸ್ತುತ ಸಂದರ್ಭದಲ್ಲಿ ಈಗ ನಾವು ಏನು ಅಡಿಕೆಗೆ ಸಾಕಷ್ಟು ಬೆಲೆ ಇರೋದ್ರಿಂದ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ, ಇನ್ನೂ ಸ್ವಲ್ಪ ಪೂರ್ತಿ ಮಾಗಿರಲ್ಲ ಅಥವಾ ಇನ್ನೂ ಬೆಳೆ ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತೇನೋ, ಇಂಥದ್ದೆಲ್ಲ ಇದ್ರೂ ಅದನ್ನ ಬೇಗ ಪಡಿಬೇಕು ಅನ್ನೋದು ಅಂದ್ರೆ ಅದನ್ನ ಮಾರಾಟ ಮಾಡಬೇಕು ಅನ್ನೋದಕ್ಕೆ ಈ ತರ ಅವಸರ ಒಂದು ಮಾಡ್ತಿರ್ತಾರೆ. ಸೊ ಈ ಅಡಿಕೆಯಲ್ಲಿ ಯಾವ ರೀತಿ ಕ್ರಮಗಳನ್ನ ಮುಂದೆ ಅನುಸರಿಸಬೇಕು, ಮತ್ತೆ ಇದು ಒಂದ್ ವೇಳೆ ಈಗ ಬೆಳೆ ಇದ್ರೆ ಇದ್ದಂತ ಬೆಳೆನೆ ಯಾವ ರೀತಿ ಅವರು ನಿರ್ವಹಣೆ ಮಾಡಬೇಕಾಗುತ್ತೆ? ಒಂದು ಉತ್ತಮವಾದ ಒಂದು ಕ್ವಶನ್ ಕೇಳಿದ್ರೆ, ಮೊನ್ನೆ ತಾನೇ ಒಬ್ರು ಅಡಿಕೆ ಬೆಲೆ 60,000 ಹೋದಂತ ಸಂದರ್ಭದಲ್ಲಿ ಒಬ್ರು ರೈತರು ಕರೆ ಮಾಡಿ ನನಗೆ ಕೇಳಿದ್ರು, ಏನಂದ್ರೆ ಸರ್ 15 ದಿವಸ ಮುಂಚೆ ಅಡಿಕೆ ಕೊಯ್ಲಿಕ್ ಬರೋಂಗೆ ಯಾವ್ದಾದ್ರು ಔಷಧಿ ಇದ್ರೆ ಶಿಫಾರಸು ಮಾಡಿ ಅಂತ. ನಾನು ಮನಸ್ಸಲ್ಲೇ ನಕ್ಕೆ, ಯಾಕಂತ ಹೇಳಿದ್ರೆ ಈ ತರದ ಔಷಧಿಗಳು ಯಾರು ಇನ್ನೂ ಕಂಡಿಡಿದಿಲ್ಲ. ಅಂದ್ರೆ ಬೇಗ ಒಂದು ಮಾಗ್ತಕ್ಕಂತ ಇದ್ರದ್ದು, ಅಂದ್ರೆ ರೈತರು ಎಲ್ಲಿವರೆಗೆ ಯೋಚನೆ ಮಾಡ್ತಾ ಇದಾರೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಉದಾಹರಣೆ. ಇದು ರೈತ ಬಾಂಧವರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದ್ರೆ, ಒಂದು ಮೂಲ ವಸ್ತು ನಾವು ಅಡಿಕೆನ ಕಟಾವು ಮಾಡಬೇಕು ಅಂತಂದ್ರೆ ಯೂಶಲಿ ನಮ್ಮಲ್ಲಿ ಏನ್ ಮಾಡ್ತಾರೆ, ಒಂದು ತಿಂಗಳ ಮೇಲೆ 10 ದಿವಸ, ಒಂದು ಕಟಾವು ಇನ್ನೊಂದು ಕಟಾವು ಇರತಕ್ಕಂತ ಒಂದು ವ್ಯತ್ಯಾಸ ಒಂದು ತಿಂಗಳ ಮೇಲೆ 10 ದಿವಸ ಇರುತ್ತೆ. ಆ 10 ದಿವಸ ಆದ್ಮೇಲೆ ಚೆನ್ನಾಗಿ ಬಲಿತಂತ ಒಂದು ಗೋಟೆ ಏನಿದೆ, ಆ ಒಂದು ಬಲಿತಂತ ಒಂದು ಅಡಿಕೆ ಏನಿದೆ ಅದನ್ನ ನಾವು ಕಟಾವು ಮಾಡಿ ಅದನ್ನ ನಾವು ಡಿಹಸ್ಕಿಂಗ್ ಮಾಡಿ ಅದನ್ನ ಬೇಯಿಸ್ಬಿಟ್ಟು ನಾವು ಒಣಗಿಸಿ ಮಾರಾಟ ಮಾಡ್ತಕ್ಕಂಥದ್ದು. ಅದರಲ್ಲಿ ರೈತರಿಗೆ ಏನ್ ಹೇಳದಪ್ಪ ಅಂತಂದ್ರೆ, ವರ್ಗೀಕರಣ ಮಾಡಿ ಮಾರಾಟ ಮಾಡಿ ಅಂದ್ರೆ, ವರ್ಗೀಕರಣ ಮಾಡಿ ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಸ್ವಲ್ಪ ಬೆಲೆ ಚೆನ್ನಾಗಿ ಸಿಗುತ್ತೆ. ಆದ್ರೂ ಕೆಲವು ರೈತರು ಏನ್ ಮಾಡ್ತಾರೆ, ಗೊರಬ್ಲು ಅಂತ ಬರುತ್ತೆ ಒಂದು ಉತ್ಪನ್ನ, ಆ ಗೊರಬ್ಲು ಉತ್ಪನ್ನವನ್ನು ಮಿಷನ್ಗೆ ಹಾಕಿ ಮತ್ತೆ ಹಾಲು ಹಾಕಿ ಮತ್ತೆ ರಾಶಿಗೆ ಹಾಕಿ ಮೊದಲು ಮಾರಾಟ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಸ್ವಲ್ಪ ಮೂಲ ವಸ್ತುವಿನ ಒಂದು ಬೆಲೆ ಕುಸಿತಕ್ಕೆ ಕಾರಣ ಆಗ್ತದೆ. ಹಾಗಾಗಿ ವರ್ಗೀಕರಣ ಮಾರಾಟ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ಕೋಬೇಕು. ಮತ್ತೆ ಅಧಿಕೃತವಾಗಿ ಏನು ಮಾರಾಟಗಾರರಿದ್ದಾರೆ, APMC ಇರ್ಬೋದು ಅಥವಾ ತುಮಕೋ ಸಂಸ್ಥೆ ಇರ್ಬೋದು, ಕ್ಯಾಂಪ್ಕೋ ಇರ್ಬೋದು, ಸೊ ಇಂತಹ ಕಡೆ ನಾವು ನಮ್ಮ ಫಸಲನ್ನ ಮಾರಾಟ ಮಾಡಿದಾಗ ನಮಗೆ ಬಿಲ್ಲು ಸಿಗುತ್ತೆ. ಅದರಿಂದ ನಮಗೆ ವಾಸ್ತವಿಕವಾಗಿ ನಮ್ಮ ಒಂದು ಆದಾಯವನ್ನು ಘೋಷಣೆ ಮಾಡ್ಕೊಳ್ಳಿಕ್ಕೂ ನಮಗೆ ಅನುಕೂಲ ಆಗುತ್ತೆ. ಮನೆ ಬಾಗಿಲಿಗೆ ಬಂದು ಕೈವಾರ ವ್ಯಾಪಾರ ಮಾಡ್ತಕ್ಕಂಥ ಕಡೆ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ, ನಮಗೆ ಬಿಲ್ ಸಿಗೋದಿಲ್ಲ ಅಂತ ಟೈಮಲ್ಲಿ. ಸೊ ಅಧಿಕೃತವಾಗಿ ಆದಾಯ ಘೋಷಣೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಅಧಿಕೃತ ಮಾರಾಟಗಾರರಿಂದ ಅಥವಾ ರಿಜಿಸ್ಟರ್ಡ್ ಏನು ಟ್ರೇಡರ್ಸ್ ಇದ್ದಾರೆ ಅಂತ ಕಡೆ ತಾವು ಮಾರಾಟವನ್ನು ಮಾಡಿ, ಆಗ ನಿಮಗೆ ಒಂದು ಒಳ್ಳೆಯ ಒಂದು ಬೆಲೆ ಸಿಗಲಿಕ್ಕೂ ಸಹ ನಿಮಗೆ ಅನುಕೂಲ ಆಗ್ತದೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ವರ್ಷದ ಫಸಲು ಚೆನ್ನಾಗಿ ರೇಟ್ ಇತ್ತು ಅಂದ್ರೆ ಈ ವರ್ಷದ ಫಸಲನ್ನು ಈ ವರ್ಷನೇ ಮಾರಾಟ ಮಾಡಿ, 2-3 ವರ್ಷಗಳು 4 ವರ್ಷಗಳಲ್ಲಿ ಇಟ್ಟಾಗ ಅದರ ಒಂದು ತೂಕದ ಮೇಲೂ ಸಹ ನಮಗೆ ವ್ಯತ್ಯಾಸ ಆಗ್ತದೆ. ಅದರ ಒಂದು ತೂಕದಲ್ಲಿ ವ್ಯತ್ಯಾಸ ಆದಂತಹ ಸಂದರ್ಭದಲ್ಲಿ ಆಟೋಮೆಟಿಕಲಿ ನಮಗೆ ಒಟ್ಟು ಆದಾಯನೂ ಸಹ ನಮಗೆ ಕಡಿಮೆ ಆಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತರು ಬೆಲೆ ಎಷ್ಟೇ ಇರಲಿ, ನಿಮ್ಮ ಉತ್ಪಾದನಾ ವೆಚ್ಚಕ್ಕಿಂತ ಹೆಚ್ಚಿನ ಲಾಭ ಅವತ್ ಬಂತು ಅಂದ್ರೆ, ಸೊ ಅವತ್ತೇ ತಮ್ಮ ಅಡಿಕೆಯನ್ನ ಅವರು ಮಾರಾಟ ಮಾಡಬೇಕು. ಮತ್ತೆ ಇನ್ನೊಂದು, ಬೆಲೆ ಹೆಚ್ಚಿದಾಗ ಹಿಗ್ಗಬಾರ್ದು, ಬೆಲೆ ಕಡಿಮೆ ಆದಾಗ ಕುಗ್ಗಬಾರ್ದು. ಎಲ್ಲದಕ್ಕೂ ಒಂದು ಆಶಾದಾಯಕ ಮನೋಭಾವನೆ ಇಟ್ಕೊಂಡು ನಾವು ಅಡಿಕೆ ಬೆಳೆಗಾರರು ಬೆಳೀತಾ ಇದ್ದೀವಿ. ಜೊತೆಗೆ ಅಡಿಕೆನಲ್ಲಿ ಪರ್ಯಾಯ ಬೆಳೆಗಳನ್ನ ಬೆಳೀತಕ್ಕಂಥದಕ್ಕೆ ತಾವು ಈಗಲೇ ಯೋಚನೆ ಮಾಡಿ, ಯಾಕೆಂತಂದ್ರೆ ಮುಂದೆ ಇನ್ನು 5 ವರ್ಷಕ್ಕೆ ಅಡಿಕೆ ಬೆಲೆ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಹಂಗಾಗಿ ಅಡಿಕೆ ಬೆಳೆಯಲ್ಲಿ ಸೂಕ್ತ ಅಂತರ ಬೆಳೆಗಳಾಗಿರ್ತಕ್ಕಂಥ ಕಾಳುಮೆಣಸು ಇರ್ಬೋದು, ಕೋಕೋ ಇರ್ಬೋದು, ವೀಳ್ಯದೆಲೆ ಇರ್ಬೋದು, ಈ ತರದ ಬೆಳೆಗಳನ್ನ ಅಂತರ ಬೆಳೆಯಾಗಿ ಈಗ್ಲೇನೆ ತಾವು ತಯಾರಿ ಮಾಡಿಕೊಂಡ್ರೆ, ಮುಂದೆ ಏನಾದರೂ ನಮಗೆ ಅಡಿಕೆ ಮೂಲ ಬೆಲೆ ಕುಸಿದ್ರೆ ಅಂತರ್ ಬೆಳೆಗಳಿಂದ ಸರಿ ಹೋಗ್ತಕ್ಕಂಥ ನಷ್ಟವನ್ನ ನಾವು ಸರಿದೂಗ್ನೆ ಮಾಡಲಿಕ್ಕೆ ನಮಗೆ ಅದು ಒಂದು ಅವಕಾಶ ಆಗುತ್ತೆ ಅಂತ ಒಂದು ಮಾಹಿತಿಯನ್ನು ನಿಮ್ಮಲ್ಲಿ ಹೇಳಿಕೆ ಇಚ್ಛಪಡ್ತೇನೆ. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ, ಅದರಲ್ಲೂ ಅಡಿಕೆ ಬೆಳೆ ಅಂತ ರೈತ ಬಾಂಧವರಿಗೆ ಏನು ಒಂದು ಕಿವಿ ಮಾತು ಹೇಳಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಏನಪ್ಪಾ ಅಂದ್ರೆ, ಮುಂಗಾರು ಹಂಗಾಮ ಮುಗಿದ್ಬಿಟ್ಟು ಈಗ ಹಿಂಗಾರು ಹಂಗಾಮ ಬರ್ತಾ ಇದೆ. ಈ ಹಿಂಗಾರು ಹಂಗಾಮದಲ್ಲಿ ಅದರಲ್ಲೂ ಸಹ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮಗೆ ಎರಡನೇ ಒಂದು ಪೋಷಕಾಂಶ ಕೊಡ್ತಕ್ಕಂಥ ಒಂದು ಸಮಯ ಇದು. ಮುಂದಿನ ವರ್ಷ ನಮಗೆ ಉತ್ತಮವಾದ ಒಂದು ಇಳುವರಿ ಬರಬೇಕು ಅಂತಂದ್ರೆ ಹಿಂಗಾರು ಹಂಗಾಮನಲ್ಲಿರ್ತಕ್ಕಂಥ ಪೋಷಕಾಂಶಗಳ ನಿರ್ವಹಣೆ ಬಹಳ ಪ್ರಮುಖವಾಗಿರ್ತದೆ. ಆ ನಿಟ್ಟಿನಲ್ಲಿ ಹಿಂಗಾರು ಹಂಗಾಮನಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅಡಿಕೆ ತೋಟಗಳಿಗೆ ಒಂದು ಪೋಷಕಾಂಶಗಳನ್ನು ನೀಡಬೇಕು. ಇಲ್ಲಿ ಒಬ್ರು ರೈತರು ತಪ್ಪು ಮಾಡ್ತಾರೆ, ಏನಪ್ಪ ಅಂತಂದ್ರೆ ಅವರು ಅಡಿಕೆ ಕೆಡುವ ತನಕ ಪೋಷಕಾಂಶ ಕೊಡಲ್ಲ. ಅವ್ರದ್ದೊಂದು ತಪ್ಪು ಪರಿಕಲ್ಪನೆ ಏನಪ್ಪ ಅಂತಂದ್ರೆ, ಸರ್ ನೀವು ಹೇಳಿದಾಗೆ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಪೋಷಕಾಂಶವನ್ನು ಕೊಟ್ರೆ ಈಗಿರ್ತಕ್ಕಂಥ ಬೆಳೆ ಎಲ್ಲಾ ತಗೊಂಡು ಹೋಗ್ಬಿಡುತ್ತೆ, ನಮಗೆ ಮುಂದೆ ಫಸಲು ಬರೋದಿಲ್ಲ, ಹಂಗಾಗಿ ಎಲ್ಲಾ ಕೆಡವಿದ್ಮೇಲೆ ಕೊಡ್ತೀವಿ ಅಂತ ಅವ್ರು ಅನ್ಕಂತಾರೆ. ಅದು ತಪ್ಪು ಪರಿಕಲ್ಪನೆ ರೈತ ಬಾಂಧವರೇ. ದಯವಿಟ್ಟು ಅಡಿಕೆಗೆ ನೀವು ಅಕ್ಟೋಬರ್ ನವೆಂಬರ್ ಅಲ್ಲಿ ಪೋಷಕಾಂಶವನ್ನು ಕೊಟ್ರೆ ಅದು ಮುಂದಿನ ಬೆಳೆಯನ್ನ ನಿರ್ಧಾರ ಮಾಡ್ತದೆ. ನೀವು ಎಲ್ಲಾ ಕೆಡವಿ ಜನವರಿ ಫೆಬ್ರವರಿಯಲ್ಲಿ ನೀವು ಪೋಷಕಾಂಶ ಕೊಟ್ರೆ ಮೊದಲ 2 ಹಿಂಗಾರುಗಳಿಗೆ ಪೋಷಕಾಂಶದ ಕೊರತೆಯಾಗಿ ಅದು ಒಣಗಿ ಹೋಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿ ದಯವಿಟ್ಟು ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ಮಾಡಿ, ಸುಮಾರು 10-15 ವರ್ಷದ ಮೇಲಿನ ತೋಟಗಳಿತ್ತು ಅಂತಂದ್ರೆ ನಾವು ಶಿಫಾರಸು ಮಾಡಿರ್ತಕ್ಕಂಥ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಮತ್ತೆ 140 ಗ್ರಾಂ ಪೊಟಾಷ್ ಏನಿದೆ ಇದನ್ನ ರಸಗೊಬ್ಬರದ ಮೂಲವಾಗಿ ನೀವು 10-26 ಆಗ್ಬೋದು ಅಥವಾ 15-15 ಆಗ್ಬೋದು, MOP ಪೊಟಾಷ್ ಆಗ್ಬೋದು ಅಥವಾ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಆಲ್ ಮೈಕ್ರೋ ನ್ಯೂಟ್ರಿಯಂಟ್ ಮಿಕ್ಸ್ ಅದರ ಮೂಲಕದಲ್ಲಾಗ್ಬೋದು. ತಾವು ದಯವಿಟ್ಟು ಅದನ್ನ ಪ್ರತಿ ಗಿಡಗಳಿಗೆ ಶಿಫಾರಸಿನಂತೆ ತಾವು ಕೊಟ್ರೆ ಖಂಡಿತವಾಗ್ಲೂ ಮತ್ತೆ ಮುಂದಿನ ವರ್ಷ ಒಂದು ಒಳ್ಳೆ ಬೆಳೆಯನ್ನ ತೆಗಿಲಿಕ್ಕೆ ಅದು ಅನುಕೂಲ ಆಗುತ್ತೆ. ಜೊತೆಗೆ ಮುಂದ್ ಬರ್ತಕ್ಕಂಥ ಸಮಯದಲ್ಲಿ ಅಡಿಕೆ ತೋಟ ಕೇಣಿ ಎಲ್ಲ ಆದ್ಮೇಲೆ ಅಥವಾ ಕೊಯ್ಲೆಲ್ಲ ಆದ್ಮೇಲೆ ತೋಟವನ್ನ ಚೆನ್ನಾಗಿ ಸ್ವಚ್ಛ ಮಾಡಿ

ನೀರಿನಲ್ಲಿ ಕರಗುವ ಒಂದು ಪರೀಕ್ಷೆಯನ್ನು ಮಾಡಬಹುದು. ನಾವು ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತವೆ. ಅಂತಹ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿದಾಗ ಕರಗದೇ ಇರುವ ಪದಾರ್ಥ ಉಳಿದರೆ ಅದು ಕಲಬೆರಕೆ ಅಂತ ನಾವು ತಿಳಿಯಬೇಕಾಗುತ್ತೆ. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, ಮ್ಯೂರೇಟ್ ಆಫ್ ಪೊಟ್ಯಾಶ್, ಸತುವಿನ ಸಲ್ಫೇಟ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಶೇಕಡ 100% ನೀರಿನಲ್ಲಿ ಕರಗುವ ರಸಗೊಬ್ಬರಗಳಿವು. ನೀರಿನಲ್ಲಿ ಕರಗಿದಾಗ ಆಗುವ ಅನುಭವ ಏನಪ್ಪಾ ಅಂದ್ರೆ, ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಕರಗಿದಾಗ ತಣ್ಣನೆ ಅನುಭವ ಸಿಗುತ್ತದೆ. ತಣ್ಣನೆ ಅನುಭವ ನೀಡದಿದ್ದಲ್ಲಿ ಅಂತಹ ರಸಗೊಬ್ಬರಗಳಲ್ಲಿ ಕಲಬೆರಕೆಯಾಗಿರುವ ಸಾಧ್ಯತೆ ಇರುತ್ತದೆ. ಉದಾಹರಣೆ ಯೂರಿಯಾ, ಅಮೋನಿಯಂ ಕ್ಲೋರೈಡ್, ಮ್ಯೂರೇಟ್ ಆಫ್ ಪೊಟ್ಯಾಶ್, ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಮತ್ತು ಪೊಟಾಶಿಯಂ ನೈಟ್ರೇಟ್ ಶೇಕಡ 100% ಕರಗುವ ರಸಗೊಬ್ಬರಗಳು. ಬಿಸಿ ಮಾಡುವ ಒಂದು ಪರೀಕ್ಷೆ ನಾವು ಮಾಡಬಹುದು. ಯಾವ ರೀತಿಯಪ್ಪ ಅಂದ್ರೆ, ಯೂರಿಯಾ ರಸಗೊಬ್ಬರಗಳನ್ನು ಬಿಸಿ ಮಾಡಿದಾಗ ಸಂಪೂರ್ಣವಾಗಿ ಕರಗಿ ನೀರಾಗುತ್ತದೆ. ಕರಗದೇ ಇರುವ ವಸ್ತು ಉಳಿದರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಎಂದು ನಾವು ತಿಳಿಬೇಕಾಗುತ್ತೆ. ಡಿಎಪಿ ರಸಗೊಬ್ಬರವನ್ನು ಲಭ್ಯವಿರುವ ಒಂದು ತಗಡಿನ ಮೇಲೆ ಬಿಸಿ ಮಾಡಿದಾಗ ಡಿಎಪಿ ಹರಳುಗಳು ಸುಣ್ಣದಂತೆ ಅರಳುತ್ತವೆ ಮತ್ತು ತಳಕ್ಕೆ ಅಂಟಿಕೊಳ್ಳುತ್ತವೆ. ಡಿಎಪಿ ಹರಳುಗಳು ಅರಳದೇ ತಳಕ್ಕೆ ಅಂಟಿಕೊಳ್ಳದಿದ್ದರೆ ರಸಗೊಬ್ಬರ ಕಲಬೆರಕೆ ಅಥವಾ ನಕಲಿ ಅಂತ ನಾವು ತಿಳಿಬೇಕಾಗುತ್ತೆ. ಇನ್ನೊಂದು ಪೋಷಕಾಂಶಗಳ ಪರೀಕ್ಷೆ ಯಾವ ರೀತಿ ಮಾಡಬಹುದಂದ್ರೆ, ಒಂದು ಸುಟ್ಟ ಸುಣ್ಣದ ಪರೀಕ್ಷೆ ಇರುತ್ತೆ. ಅಮೋನಿಯಂ ರೂಪದ ಸಾರಜನಕವಿರುವ ರಸಗೊಬ್ಬರಗಳನ್ನು ಅಂಗೈಯಲ್ಲಿ ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ಸುಣ್ಣದಿಂದ, ಅಂದ್ರೆ ನಾವು ವೀಳ್ಯದೆಲೆಗೆ ಬಳಸ್ತೀವಲ್ಲ, ಆ ಸುಣ್ಣದಿಂದ ತೀಡಿದಾಗ ಅಮೋನಿಯಂ ಘಾಟು ವಾಸನೆ ಬರುತ್ತೆ. ಘಾಟು ವಾಸನೆ ಬರದಿದ್ದರೆ ಅಂತಹ ರಸಗೊಬ್ಬರವು ನಕಲಿ ರಸಗೊಬ್ಬರವಾಗಿರುತ್ತೆ. ಈ ರೀತಿ 30 ರಸಗೊಬ್ಬರಗಳನ್ನು ನಾವು ಪರೀಕ್ಷೆ ಮಾಡಬಹುದು. ಉದಾಹರಣೆಗೆ ಡಿಎಪಿ 16:20, 20:20, 15:15, 17:17, 19:19, 10:26:26, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು, ಸಿಎಎನ್ ಮುಂತಾದವುಗಳು. ಇನ್ನು ರಂಜಕದ ಪರೀಕ್ಷೆ ಯಾವ ರೀತಿ ಮಾಡಬಹುದಂದ್ರೆ, ಸ್ವಲ್ಪ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಸೂಪರ್ ಫಾಸ್ಫೇಟ್ ಮತ್ತು ಡಿಎಪಿ ರಸಗೊಬ್ಬರಗಳಾದಲ್ಲಿ ಸಿಲ್ವರ್ ನೈಟ್ರೇಟ್ ದ್ರಾವಣ ಮತ್ತು ಇತರೆ ಸಾರಜನಕ ಮತ್ತು ರಂಜಕ ಮತ್ತು ಸಂಯುಕ್ತ ಗೊಬ್ಬರ, ಸಾರಜನಕ ರಂಜಕ ಪೊಟ್ಯಾಶ್ ಸಂಯುಕ್ತ ರಸಗೊಬ್ಬರಗಳಿಗೆ ಫೆರಿಕ್ ಕ್ಲೋರೈಡ್ ದ್ರಾವಣ ಹಾಕಿದಾಗ ಹಳದಿ ಅಥವಾ ಬಿಳಿ ಮಿಶ್ರಿತ ಹಳದಿ ಬಣ್ಣದ ಕಣಗಳು ಕಂಡುಬರುತ್ತವೆ. ಹಳದಿ ಬಣ್ಣದ ಕಣಗಳು ಕಂಡು ಬರದಿದ್ದರೆ ಅದು ನಕಲಿ ರಸಗೊಬ್ಬರವಾಗಿರುತ್ತೆ. ಇನ್ನು ಪೊಟ್ಯಾಶ್ ಪರೀಕ್ಷೆ ಯಾವ ರೀತಿ ಮಾಡಬಹುದಪ್ಪ ಅಂದ್ರೆ, ಪೊಟ್ಯಾಶ್ ಅಂಶ ಇರುವ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ 2 ಕೋಬಾಲ್ಟ್ ನೈಟ್ರೇಟ್ ದ್ರಾವಣವನ್ನು ಹಾಕಿದಾಗ ಹಳದಿ ಬಣ್ಣದ ಕಣಗಳು ಕಂಡುಬರುತ್ತವೆ. ರಸಗೊಬ್ಬರವು ನಕಲಿಯಾಗಿದ್ದರೆ ಕೋಬಾಲ್ಟ್ ನೈಟ್ರೇಟ್ನೊಂದಿಗೆ ಹಳದಿ ಬಣ್ಣದ ಕಣಗಳು ಕಂಡುಬರುವುದಿಲ್ಲ. ಬರೀ ದ್ರಾವಣದ ಬಣ್ಣ ಕಂಡು ಬಂದರೆ ರಸಗೊಬ್ಬರ ನಕಲಿಯಾಗಿದೆ ಎಂದು ತಿಳಿಬಹುದು. ಇನ್ನು ಪೊಟ್ಯಾಶ್ ಗೊಬ್ಬರಗಳನ್ನು ಕೊಡುವುದರಿಂದ ಆಗುವ ಪ್ರಯೋಜನಗಳು, ನಾವು ಪ್ರತಿ ಸಲವೂ ಜಮೀನಿನಲ್ಲಿ ಬೆಳೆ ಬೆಳೆದುಕೊಂಡಾಗ ಆ ಬೆಳೆಯು ಜಮೀನಿನಲ್ಲಿರುವ ಎಲ್ಲಾ ಪೋಷಕಾಂಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುತ್ತೆ. ನಮ್ಮ ರೈತರು ಹಲವು ಸಂದರ್ಭಗಳಲ್ಲಿ ಪೊಟ್ಯಾಶ್ ಗೊಬ್ಬರಗಳನ್ನು ಭೂಮಿಗೆ ಕೊಡುವುದಿಲ್ಲ. ಸಾರಜನಕ ಹಾಗೂ ರಂಜಕ ಗೊಬ್ಬರಗಳನ್ನು ಕೊಡುವುದರ ಜೊತೆಗೆ ಪೊಟ್ಯಾಶ್ ಗೊಬ್ಬರವನ್ನು ಸಮತೋಲನ ಪ್ರಮಾಣದಲ್ಲಿ ಕೊಟ್ಟೇ ಕೊಡಬೇಕು. ಇನ್ನು ಪೊಟ್ಯಾಶ್ ಯಾಕೆ ಕೊಡಬೇಕು ಅಂದ್ರೆ, ಈ ಪೊಟ್ಯಾಶ್ ಅಂಶದ ಇರೋದ್ರಿಂದ ಏನು ಪ್ರಯೋಜನಗಳಂತ ನಾವು ತಿಳಿಯೋಣ. ಇದು ಬೇರುಗಳ ಬೆಳವಣಿಗೆಯನ್ನು ವೃದ್ಧಿಗೊಳಿಸುವ ರಂಜಕಾಂಶಕ್ಕೆ ಪೂರಕವಾಗಿ ತನ್ನ ಕಾರ್ಯ ನಿರ್ವಹಿಸುತ್ತೆ. ಇದರಿಂದ ಬೇರುಗಳು ಹೆಚ್ಚು ಆಳದಲ್ಲಿ ದೊರಕುವ ತೇವಾಂಶವನ್ನು ಹಾಗೂ ಪೋಷಕಾಂಶಗಳನ್ನು ಪಡೆಯಲು ಅನುಕೂಲವಾಗುತ್ತೆ. ಸಸ್ಯಗಳು ಶಕ್ತಿಯುತವಾಗಿ ಬೆಳೆಯಲು ಸಹಾಯ ಮಾಡುವುದರಿಂದ ಮಳೆಗಾಳಿಗೆ ಬೀಳುವುದನ್ನು ತಡೆಗಟ್ಟುತ್ತೆ. ಇತರೆ ಪೋಷಕಾಂಶಗಳು ಸಸ್ಯಗಳಿಗೆ ಸುಲಭವಾಗಿ ಲಭಿಸುವ ಹಾಗೆ ಮಾಡುತ್ತೆ. ಸಸ್ಯಗಳಿಗೆ ಕೀಟ ಹಾಗೂ ರೋಗಗಳ ಬಾಧೆಯನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಇದು ಒದಗಿಸುತ್ತೆ. ಒಂದು ವೇಳೆ ಬೆಳೆಗೆ ಸಾರಜನಕದ ಅಂಶ ಜಾಸ್ತಿಯಾಗಿ ದುಷ್ಪರಿಣಾಮ ಉಂಟಾಗುವ ಸಂದರ್ಭಗಳನ್ನು ಪೊಟ್ಯಾಶ್ ಅಂಶವು ತಪ್ಪಿಸುತ್ತೆ. ಆದ್ದರಿಂದ ವಿವಿಧ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವಾಗ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಹಾಗೂ ಸಮತೋಲನ ಪ್ರಮಾಣದಲ್ಲಿ ಕೊಡಬೇಕು. ಯಾವುದೇ ಒಂದು ಪೋಷಕಾಂಶವನ್ನು ಬೆಳೆಗಳಿಗೆ ಒದಗಿಸದೇ ಇದ್ದರೂ ಬೆಳೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಹೊಗೆಸೊಪ್ಪು ಮುಂತಾದ ಬೆಳೆಗಳಿಗೆ ಪೊಟ್ಯಾಶ್ ಅಂಶವನ್ನು ಸಲ್ಫೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಒದಗಿಸಬೇಕಲ್ಲದೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ರಸಗೊಬ್ಬರ ರೂಪದಲ್ಲಿ ಪೊಟ್ಯಾಶ್ ಅಂಶವನ್ನು ಒದಗಿಸಬಾರದು. ಶಕ್ತಿಮಾನ್ ಮುಸುಕಿನ ಜೋಳ, ಶಕ್ತಿಮಾನ್ ಜೋಳ, ರಾಗಿ, ಭತ್ತ ಮತ್ತು ಬೇಳೆಕಾಳು ಮತ್ತಿತರೆ ಬೆಳೆಗಳಿಗೆ ಪೊಟ್ಯಾಶ್ ಅಂಶವನ್ನು ಮ್ಯೂರೇಟ್ ಆಫ್ ಪೊಟ್ಯಾಶ್ ರಸಗೊಬ್ಬರ ರೂಪದಲ್ಲಿ ಕೊಡಬಹುದು. ನಮ್ಮ ರೈತ ಬಾಂಧವರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ತಮಗೆ ಅಂದ್ರೆ, ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬಹುದು. ಇನ್ನು ಕಿಸಾನ್ ಕಾಲ್ ಸೆಂಟರ್ ಅಂದ್ರೆ 1800-180-1551 ಅಥವಾ ರೈತ ಸಹಾಯವಾಣಿ 1800-425-3553 ಈ ಒಂದು ಸಂಖ್ಯೆಗಳಿಗೆ ಶುಲ್ಕರಹಿತ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು.

ಕಂದ ನದಿ ನಿಮ್ಮ ಮತಿ ಮಂದ ಮತಿಯು ನಿನಗೊಂದಿಸಿ ಬೇಡುಗೆ ಬಾರೆ ನವುಲ ಹತ್ತಿ ಮಂದ ಮತಿಯು ನಿನಗೊಂದಿಸಿ ಬೇಡುಗೆ ಬಾರೆ ನವುಲ ಹತ್ತಿ ಸರಸ್ವತಿ ಗಾಗಿಯ ಗೀಯ ಗೀಯ ಗೀಯ ಗೀಯ ಗೀಯ ಗೀಯ ಗಾಗಿಯ